ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ, ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ, ಎನ್ನ ಮನವ ಸೂರೆಗೊಂಡ ಹೆಣ್ಣು ಒಂದಿದೆ, ಅಂದಕ್ಕೆಂದ ಎಲ್ಲ ಎನಗೆ ಎಂದು ನಿಂದಿದೆ. ಬಿಚ್ಚು ಮೊಗ್ಗು ಅರಳುತ್ತಿದೆ, ಮುಚ್ಚು ತೆರಗು ಹಾರುತ್ತಿದೆ, ಬಿಚ್ಚು ಮೊಗ್ಗು ಅರಳುತ್ತಿದೆ, ಮುಚ್ಚು ತೆರಗು ಹಾರುತ್ತಿದೆ, ಅಕ್ಕ ಪಕ್ಕ ನೋಡಿಕೊಂಡು ಬಂದ ಹಾಗಿದೆ. ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ, ಕಣ್ಣೆರಡು ಬಳ್ಳಿಯಂಥ ಮೈಯವಳೆ, ಬಾಳೆ ಹೂವ ಕೈಯವಳೆ, ಬಳ್ಳಿಯಂಥ ಮೈಯವಳೆ, ಬಾಳೆ ಹೂವ ಕೈಯವಳೆ, ಮಿಂಚು ಬಳೆ ತಂದಿರುವೆ, ಮಿಂಚು ಬಳೆ ತಂದಿರುವೆ, ಕೊಂಚ ಹೊತ್ತು ಬಳಿಬಾರೆ, ಕೊಂಚ ಹೊತ್ತು ಬಳಿಬಾರೆ, ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ, ಕಣ್ಣೆರಡು ಕರೆಯುತ್ತಿದೆ, ಕಣ್ಣ ಕಣ್ಣು ಕೆಣಕುತ್ತಿದೆ, ಕಣ್ಣೆರಡು